ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿವರೆಗೂ ಉಚಿತ ವಸತಿ ಹಾಗೂ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪ ದೃಷ್ಟಿಮಾಂದ್ಯರಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶದ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕಂ ಸ್ಕೂಲ್ ಫಾರ್ ದಿ ಬ್ಲೈಂಡ್, 421/I ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800-2521-5253, 0800-2521-5253. ಈಗ ಜನಪದ ನಾಟಕ ರಾಧಾನಾಟ ಪ್ರಸ್ತುತಿ ಹುಕ್ಕೇರಿಯ ಕಾಡಪ್ಪ, ಯಲ್ಲಪ್ಪ, ಮಲ್ಲಪ್ಪ, ಉಪ್ಪಾರ್ ಹಾಗೂ ಸಂಗಡಿಗರಿಂದ. ಆಗ್ಲಿ ನಮ್ಮ ತಾತೆನವ್ರ ಸನೇಹ ಹೋಗಿ ನಾನಾದ್ರೂ ಮಾತಾಡಿಸಿ ಬರುತ್ತೇನೆ. ಅಣ್ಣ ತಾತೆನವರೇ, ಅಣ್ಣ ತಾತೆನವರ ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೆ ಸೊಳ್ಳಂಗಿ ಬ್ಯಾನಿ ಆಯ್ತು. ಅಣ್ಣ ಮಾತಾಡೋದಿಲ್ಲ, ಯಾವಾಗಿದ್ರು ನಮ್ಮ ತಾತೆಗೆ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರ ಬಾಯಿಗೆ ಏನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತೆ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ. ಅಣ್ಣ ಇವನ್ ತಿನ್ರಿ, ನನ್ನ ದೊಡ್ಡ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ತರ್ರಿ ಅಣ್ಣ ತಾತೆ, ತಿನ್ರಿ. ಹಾ, ತಿನ್ನುವ. ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ? ಅಂದ್ರೆ ಬೆಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರೆಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ, ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರೆ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲು ಬಾಳ ಸುಡ್ತಿರ್ಬೇಕು, ಕಾಲ ಏನ್ ಮೆಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋಗ್ತಾವ್ರಿ. ಅದೆಂಗ? ಅವ್ರಿ ಅವ್ ಹೋಗ್ಬೇಕಾದ್ರೆ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ. ತಾತೆ, ಆ ಬಾಳಿ ಸೊನಾಟಿ ಬೂಟ್ ತಲೆ ಮೇಲೆ ಛತ್ರಿ ಇಸ್ತ್ರಣಿ ಒಂದ್ ದಂಡಿ ಸುಚ್ಚಿ ಅವ್ನ ಕೈಯಾಗ ಕೊಟ್ಟಿನ್ರಿ. ಹಾ, ಇಸ್ತ್ರಣಿ ತಲೆ ಮೇಲೆ ಛತ್ರಿ ಕಾಲ ಬಾಳಿ ಸೊನಾಟಿ ಹತ್ತಿ ಹೋಗ್ಬೇಕಾದ್ರಿ. ಯಾತ್ರಿ ಮೇಲೆ ಹೋದ್ರೆ ಬಕ್ಕ ಹೋರಿ ಮೇಲ್ರಿ? ಬಕ್ಕ ಹೋರಿ ಮೇಲ್ ಹೌದ್ರಿ. ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದಿನ ಸುಳ್ಳಲ್ಲ. ಒಂದು ಹೆಣ್ಣಿಗಾಗಿ ಕೆಡೋದ, ಒಂದು ಮಣ್ಣಿಗಾಗಿ ಕೆಡೋದ? ಹೌದ್ರಿ. ಒಂದು ಹಣ್ಣಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರೆದಿಟ್ಟದೈತಿ. ಹೌದು. ಕಾಲೋ ಕಾಲ ಇನ್ನು ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಕ್ಕಿದ್ದೈತಿ. ಆಯ್ತಿಲ್ಲ, ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾರ ಸಲುವಾಗಿ ಆದ್ರೆ? ನನ್ನ ಸಲುವಾಗಿ. ಹೌದು.

ಮಾತ್ಯ. ಆಕಾಶದಲ್ಲಿ ಹಾರುವ ಹಕ್ಕಿಯು ಒಂದು ದಿನ ನೀರಿನಲ್ಲಿ ಈಜುವ ಮೇನಿಗೆ ಶಪಥ ಮಾಡಿತಂತೆ. ಏನಂತ? ನೀನು ಎಷ್ಟು ದಿವಸ ನೀರಿನಲ್ಲಿ ಈಜುತ್ತಾ ಇರುವೆಯೋ ನಾನು ಅಷ್ಟೇ ದಿವಸ ಆಕಾಶದಲ್ಲಿ ಹಾರುತ್ತಾ ಇರುತ್ತೇನೆ ಅಂತ. ಆದ್ರೆ ಒಂದು ದಿನ ಆಕಾಶದಲ್ಲಿ ಹಾರುವ ಹಕ್ಕಿಯು ನೀರಿನಲ್ಲಿ ಈಜುವ ಮೇನಿಗೆ ಸೋತು ಶರಣಾಗಿ ಮತ್ತು ಭೂಮಿಗೆ ಬರಬೇಕಾಯಿತು. ತಾತ್ಯ, ಭೂಮಿ ಅನ್ನುವಂತಹ ವಸ್ತು ಹೇಗೆ ಪವಿತ್ರವಾಗಿದೆ ಹಾಗೆ ತಾತ್ಯ ಹೆಣ್ಣಿಗೆ ಪತಿ ಅನ್ನುವಂತಹ ವಸ್ತು ಅಷ್ಟೇ ಪವಿತ್ರವಾಗಿದೆ. ತಾತ್ಯ, ಅಂತ ಪತಿಯ ಸೇವೆಯನ್ನು ಬಿಟ್ಟು ಪರಪುರುಷರ ಗಂಡ ಹತ್ಯೆ ಬರುವುದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧವಾಗುತ್ತದೆ. ಪತಿಯ ಸೇವೆಯೇ ಪರಮಾತ್ಮನ ಸೇವೆ ತಿಳಿದುಕೊಂಡು ಆತನಿಂದ ತಾತ ಒಂದು ಮುಕ್ತಿ ಮಾರ್ಗ ಹೊಂದಂತ ಹೇಳು. ತಾತ ನನ್ನ ಕರಿಬೇಡ, ನಾನು ಬರೋದಿಲ್ಲ ಅಂತ ಹೇಳು. ತಾತನವ್ರು ಯಾಕ್ರಿ ಏನಂದ್ರೆ ತಿಪ್ಪಿ ಒಂದು ಹೂವಿನ ಗಿಡ ಅದ, ಆ ಗಿಡಕ್ಕ ಹೂ ಆಗ್ಯದ. ಆ ಹೂವ ತಿಪ್ಪಿಗೆ ಸಲ್ಲಬಹುದು ಅಥವಾ ದೇವರಿಗೆ ಸಲ್ಲಬಹುದು. ದೇವರಿಗೆ ಸಲ್ಲತಕ್ಕದ್ದು, ದೇವರಂದ್ರೆ ಮದುವೆ ಗಂಡ, ತಿಪ್ಪ ಅಂದ್ರೆ ಪರಪುರುಷರ, ಪರಪುರುಷರ ಬೆಣ್ಣ ಹತ್ತೋದು ಇವು ಜಗತ್ತಿನ ವಿರೋಧ ಆಗ್ತದ. ಅದಕ್ಕೆ ನೀವು ಕರಿಬೇಡಿ, ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ಅಣ್ಣ ತಾತೇನವ್ರೆ ಹಿಂಗಂದ್ರೆ ಹೌದ್ರಿ, ಹಾಗಾದ್ರೆ ಹೇಳುತ್ತೀನಿ ಕೇಳ್ರಿ. ನನ್ನ ಕೂದಮ್ಮ ತಡೋ ರಾಜಂಕ, ನಿನ್ನ ಪಿತ್ತ ಇರಲಾರೆ ಒಂದಪ್ಪ. ಕೈಯ ಹತ್ತಿಲೋ ಯಾವ ಪೂರ್ವ ನಿನ್ನ ಬಿಟ್ಟ ಆಗಿರಲಾರೆ ಒಂದ ಮಾಜಲೂರ ಐತಿ ಮೋದಿನ ಸ್ಯಾರ, ಮಾಜಲೂರ ಐತಿ ಮೋದಿನ ಸ್ಯಾರ, ಬಾಬ ಜ್ಞಾಲ ಸುಲಿಂಗ ಸಯ ಪೂರ ನಿನ್ನ ಬಿಟ್ಟ ಆಗಿರಲಾರೆ. ಸದ್ಯ ನೋಡಿದ್ರೆ ಇವ್ರು ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತೇನು, ಬೆಳ್ಳಿ ಬೇಡಿದ್ರೆ ಬೆಳ್ಳಿ ಕೊಡ್ತೇನೆ, ರೋಕ ರೋಕ ಹಾಕೊಂಡ್ರು ಸಹಿತ ಒತ್ತಟ್ಟಿ ಪರಡಲ್ಲಿ ಇವ್ರು ಗುಡಿಸುದ, ಒತ್ತಟ್ಟಿ ಪರಡಿಯಲ್ಲಿ ರೊಕ್ಕ ಹಾಕುದ, ಇವ್ರ ತೂಕ ಅಂತ ತೂಕ ಬೆಳ್ಳಿ ರೂಪಾಯಿ ಕೊಡ್ತೇನೆ. ಖರೆ ಅಣ್ಣ, ಒಂದ್ ಹೊಸ್ತಲಕ್ಕೆ ಬಂದ ಕಾಲಚ್ಚು ಮಾಡ್ಕೊಂಡು ನೋಡು. ಏನು ಏನಂದ್ರೆ ಈಗ ನಿಮ್ ತೂಕ ತೂಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಕೊಡ್ತಾರತ್ತ, ಅದಕ್ಕೆ ಬಂದ ನೀ ಬಂದ ಬರೇ ಅಲ್ಗ ಕಾಲಚ್ಚು ಅಂತಾರ. ಪತಿವ್ರತ ಧರ್ಮದಲ್ಲಿ ಗಟ್ಟಿ ಮಾಂಗಲ್ಯ ಸೂತ್ರವನ್ನು ಕತ್ತಿಗುಳ ರಾಜ ಐತ ಹೋಗ ಹುಡುಗಿ ಹೆಚ್ಚಿಂದ, ಮಾನವಳ ರೈತ ಹುಡುಗಿ ಮದುವೆ ಗಂಡನಿಂದ, ಗಂಡನಿಂದ ಆದ ಶೃಂಗಾರ ಬಳಿ ಕಾಲ ಬಂಗಾರ ಹಣಿ ಮೇಲೆ ಕುಂಕುಮ ಯಾರಿಂದ, ನಿನ್ನ ಮದುವೆಯ ಗಂಡನಿಂದ, ಅದನ್ನು ಅಳಿಸಿಕೊಳ್ಳಬೇಡ ಹುಡುಗಿ ನನ್ನಿಂದ, ಸಾರಿ ದೂಡಿ ಹೇಳತ್ತೇನೆ ನಾನು ಇಂದ. ತಾತ್ಯ, ಅಂತ ಕುಂಕುಮತ್ತವನ್ನು ಅಲಸಿ ಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧ ಆಗ್ತದೆ. ತಾತ್ಯ, ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಬೆಳ್ಳಗೆ ಇರುವುದೊಂದು ಹಾಲನ್ನು ಮಾಡಿ ಸುಣ್ಣದ ನೀರನ್ನು ಸ್ವೀಕಾರ ಮಾಡಿದ್ರೆ ತಾತ್ಯ ದೇಹಕ್ಕೆ ಅಪಾಯವಾಗುತ್ತದೆ ಹೊರತು ಅದರಿಂದ ಏನು ಉಪಾಯವಾಗಲಾರದು. ತಾತ್ಯ ಮತ್ತಾರು ಹೇಳುತ್ತೀನಿ ಕೇಳು.

ತಾತ್ಯ, ನಾನು ಹೇಳುವ ಮಾತು ಗುರ್ತವಾಯ್ತೇನು? ಏನು ಗುರ್ತ ಚಂದ್ರಪ್ಪ ತಾತ್ಯ? ಶೈನಿ ಶ್ರೀರತ್ನಾಣಿ ಏಕಗಣಿ ರವಿರತ್ನಾಣಿ ಗೃಹರತ್ನಾಣಿ ಬಾಲಕಂ ಸಭಾರತ್ನಾಣಿ ಪಾಂಡಿತ್ಯಂ ಅಂದ್ರೆ ತಾತ್ಯ ಗುರ್ತವಾಯ್ತೇನು? ಚಂದ್ರಪ್ಪ ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು, ಹೆಣ್ಣು ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ್ಯ ಹೆಣ್ಣಿದ್ರ ತಾತ್ಯ ಮನೆಯೊಂದು ನರ್ತಿದ್ದಂಗ ಹೌದಲ್ಲ, ಗಂಡ ಹೆಂಡರ ನಡುವೆ ತಾತ್ಯ ಒಂದು ಗಂಡು ಮಗ ಒಂದು ನರ್ತಿದ್ದಂಗ, ಆಕಾಶದೊಳಗೆ ತಾತ್ಯ ಒಂದು ಚಂದ್ರ ಒಂದು ನರ್ತಿದ್ದಂಗ ಹೌದಲ್ಲ ತಾತ್ಯ. ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ರತ್ತಿದ್ದಂಗ. ಅರ್ಥ ರತ್ನದ ಬೇಕವನ್ನು ಬಿಟ್ಟು ಪರರತ್ನ ಬಳಿಕೆ ತಾತ ರತ್ನ ಹೇಳಿದ ಬಳಿಕೆಗೆ ಬರುವುದಿಲ್ಲ, ಇವರ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ತಾತನವ್ರಿ. ಯಾಕ್ರಿ ಅವ್ರ ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ರತ್ನ ಹಾಳು ಅದ ಅರ್ಥ ಅದೆ ಆ ಹಾಳು ಆ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದಿರಂತ ಎಣ್ಣೆ ರತ್ನ ಅದನ್ನೆಲ್ಲ ನೀವು ಪ್ರೀತಿ ಮಾಡಿದ್ರಿ, ಪ್ರೀತಿ ಮಾಡಿನ ಆ ಎಣ್ಣೆ ಹಾಳು ಬೆಳಕು ನಿಮ್ಗೆ ಬೀಳುದಿಲ್ಲ ಕರಿಬೇಡಿ ಅವ್ರು ಬರಲ್ಲ ಅಂತ ಹೇಳ್ತಾರ ಅವ್ರು ಅಣ್ಣ. ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರೇ ಮೂರು ಮಾತು ಹೌದು ಹೌದಿಲ್ಲ, ಈಗ ಎರಡು ಸಲ ಅಂತ ಮಾತಾಡ್ಸೀವಿ ಹೌದು, ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀನಿ ಅಣ್ಣ ಮಾತಾಡಿಸ್ತೀನಿ. ಪ್ರಿಯಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾದಾಗಿ ಓದನ್ನುವ ಮನಸ್ಸೆ ಮಾಡಿ ಏಕಾಏಕಿ ಕಾದಾಗಿ ಓದನ್ನುವ ಮನಸ್ಸೆ ಮಾಡಿ ಗೀತ ನನ್ನ ಅಂತರ ಏಕಾಏಕಿ ಕಾದಾಗಿ ಆ ಹೇಳರಿ ಬುದ್ಧಿವಂತರ ಅಮೃತನಿಮು ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನೆ ಅಂತ ಚಾಲಿ ವರ್ಯಾತೆನ ನಾಚಿ ಬಿಟ್ಟ ಕರೆಯತೇನೆ ಮಾಡವಲ್ಲವ್ವ ಕರ್ಕಾರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನ ಮಾಡವಲ್ಲವ್ವ ಕರ್ಕಾರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನೆ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನೆ ಮಾಡವಲ್ಲವ್ವ ಕರ್ಕಾರ ತಾತೇನವ್ರ. ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನ ಬರ್ತಿದ್ದಿಲ್ಲ. ಹೌದು, ಈಗ ಸದ್ಯ ನೋಡಿದ್ರ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲ ನನ್ನ ಇಷ್ಟು ಮನಸ್ಸು ನನ್ನ ಹಂಬಲಿಸ್ತದ. ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ, ಯಾಕ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳ ಅಣ್ಣ. ನಾ ಕೊಡ್ತಾ ಇದ್ದೇನೆ ಸದ್ಯ, ಈಗ ಅವ್ರು ಬಂದ್ರೆ ಹೆಂಗಾಗ್ತದ ಗೊತ್ತದ? ಹೆಂಗ್ ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ ಅಣ್ಣ. ಏಕ್ದಮ್ ಬಂದ್ಬೇಡ ಅಂತ ಹೇಳ್ರಿ ಹೇಳುಬ್ರಿ. ಈಗ ನೀ ಏನ್ ಬೇಡಿದ್ರೆ ಕೊಡಕ್ಕೇಳ್ದವ್ರು, ನೀ ಯಾಕಿಲ್ಲತ್ತಪ್ಪ ಏನ್ ಕಾರಣ ಅಂತಾದ ಅವ್ರು ಏನಿಲ್ಲ ಅಂದ್ರ ತತ್. ಈಗ ಹೌದು ಮಾತು ಹೇಳುವಾಗ ಏನು ಅರ್ಥ ಇಲ್ಲ, ಮುತ್ತಿನಂಗ ಮಾತು ಹೇಳತ್ತೇನೆ ಕೇಳ ಬಂದ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗು ನೋಡಿ ಏಟಿದ ಬಂದ ಬರೇ ಕತ್ತಲಿ. ಬರುವಾಗ ಎಷ್ಟಗಳ ಸೀದಿ, ಹೋಗುವಾಗ ಎಷ್ಟಗಳ ಸೀದಿ, ತಿಳ ನೋಡಿ ಏಟಿದ ಬಂದ ಮೂರ ದಿನದ ಸಂತಿ ಸಂತಿ ಸಂತಿ ಮಾಡಿಕೊಳ್ಳಕರೆ ಬಂದಿದ್ದೀರಿ, ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ. ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತ ಪುಣ್ಯದ ಸ್ಥಾನ ಏಕೆ ಬೇಕಾಗ್ಯದ? ಮೋಕ್ಷ ದಾರಿಯನ್ನು ಹೊಂದ್ರೆ ತಾತ ಇವರಿಗೂ ಚಂದ ನನಗೂ ಚಂದ, ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು. ಅಣ್ಣ ತಾತೇನವ್ರಿ ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು ಅವ್ರು ಬರೋದಿಲ್ಲ ಅಂತ ಹೇಳ್ತಾರ? ಯಾಕೆ ಬರೋದಿಲ್ಲ ಕೇಳ ಇವ್ರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದು ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತಾನೆ ಹೇಳ್ರಿ. ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಪದ್ದವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಪದ್ದವನಿಗೆ ನೀರೋಳಿದ್ದವನಿಗೆ ಜಯ ಮಂಗಲ ರಾಮ ನೀರೋಳಿ ನೀಲಕಂಠ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ರಾಮ. ಇದುವರೆಗೆ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಮಲ್ಲಪ್ಪ ಉಪ್ಪಾರ್ ಹಾಗೂ ಸಂಗಡಿಗರಿಂದ ರಾಧಾನಾಟ ಜಾನಪದ ನಾಟಕ ಕೇಳಿದಿರಿ. ಈಗ ಕೃಷಿ ಹಾಡುಗಳನ್ನು ಕೇಳೋಣ. ಸಿಡಿಯುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ಹೆಚ್ಚುತ್ತದ ಸೂಕ್ಷ್ಮರು ಜೀವಿ ನರಿದಾಡುತ್ತದ ಉತ್ಪಾದಕತೆ ಹೆಚ್ಚುತ್ತದ ಸೂಕ್ಷ್ಮರು ಜೀವಿ ನರಿದಾಡುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ಗುಣಮಟ್ಟ ಏರುತ್ತದ ಬೆಳೆಯಲ್ಲಿ ಶಕ್ತಿ ತುಂಬುತ್ತದ ಕಾಳಿನ ಗುಣಮಟ್ಟ ಏರುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಿರುಮಳೆ ಕೀಡಿ ತಪ್ಪುತ್ತದ ಬೀಗ ಬೇಗ ಬಿತ್ತುವುದರಿಂದ ತಿರುಮಳೆ ಕೀಡಿ ತಪ್ಪುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ಹೆಚ್ಚುತ್ತದ ಬೇರು ಬಾಳಕ್ಕೆ ಇಳಿಯುತ್ತದ ಪೌಷ್ಟಿಕಾಂಶ ಹೆಚ್ಚುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ. ಈಗ ಇನ್ನೊಂದು ಕೃಷಿ ಹಾಡು ಕೇಳೋಣ. ಸೀಮೆಯ ರೈತ ಬೆಳೆಯಾಗ ಸಂತ್ರೀಯ, ಹಾಕ್ಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜೆಯ, ಹಾಕ್ಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಹಾಕ್ಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ತಿಪ್ಪೆಯ ಗೊಬ್ಬರ ಹೊಲಕ ಹಾಕ್ಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕ್ಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು.